ಅಥವಾ ಸಿವಿವಿ ಕೇಳಿದ್ರೆ ಯಾರಾದ್ರೂ ನಂಬಕ್ಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್, ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರ್ನರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ಆಕಾಶವಾಣಿ ಹಾಸನ FM 102.2 MHz. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಏರ್ಪಡಿಸಿರುವ 2021 ಕೃಷಿ ಮೇಳದ ವೈಶಿಷ್ಟ್ಯತೆ ಕುರಿತು ಹಾಸನದ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ಬೆಡ್ರೂಮ್ ಸೆಟ್, ಮನಮೋಹಕ ಡಿಸೈನ್ಸ್ ನ ಸೋಫಾ ಸೆಟ್ಗಳು, ಡೈನಿಂಗ್ ಸೆಟ್ಗಳ ಖರೀದಿಗಾಗಿ ಬನ್ನಿ ಡ್ರೀಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಕೋಟೆ, ಚಿಕ್ಕಮಗಳೂರು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದ್ರೂ ನಂಬಕ್ಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್, ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರ್ನರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ 2021 ಸಾಲಿನಲ್ಲಿ ಆಯೋಜನೆಯನ್ನ ಮಾಡಿರುವಂತಹ ಕೃಷಿ ಮೇಳವನ್ನ ಕುರಿತು ಮಾತನಾಡ್ತಾ ಇದ್ದೇವೆ. ನಮ್ಮ ಹಾಸನ ಜಿಲ್ಲೆಯೂ ಕೂಡ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಅಧೀನದಲ್ಲಿ ಬರುತ್ತೆ, ಅದರ ಕಾರ್ಯ ವ್ಯಾಪ್ತಿ ಹಾಸನದವರೆಗೂ ಕೂಡ ವಿಸ್ತರಿಸುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಭಾಗದ ರೈತರು ಕೂಡ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಆಯೋಜನೆ ಮಾಡಿರುವಂತಹ ಕೃಷಿ ಮೇಳದ ಸದ್ಬಳಕೆಯನ್ನ ಮಾಡಿಕೊಳ್ಳಬಹುದು. ಮತ್ತೆ ಇದೊಂದು ಪ್ರತಿಷ್ಠಿತವಾದಂತಹ ಒಂದು ಕೃಷಿ ಮೇಳ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆ ಅಂತ ಅಂದ್ರೆ ಕಳೆದ ಅನೇಕ ವರ್ಷಗಳಿಂದ, ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ರಾಜಧಾನಿ ಏನಿದೆಯೋ ಬೆಂಗಳೂರು, ಇಲ್ಲಿ ಕೃಷಿ ಮೇಳವನ್ನ ಪ್ರತಿ ವರ್ಷವೂ ಕೂಡ ಆಯೋಜನೆಯನ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಹಾಗೂ ಈ ಕೋವಿಡ್ ಕಾರಣದಿಂದಾಗಿ ಕಳೆದ ಒಂದು 2 ವರ್ಷಗಳಿಂದ ಕೃಷಿ ಮೇಳವನ್ನ ಸಹಜವಾಗಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಈ ನಿಟ್ಟಿನಲ್ಲಿಯೂ ಕೂಡ ಈ ಸಾಲಿನ ಕೃಷಿ ಮೇಳ ಅನ್ನುವಂಥದ್ದು ಹೆಚ್ಚು ಮಹತ್ವವನ್ನ ಪಡೆದುಕೊಂಡಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ವರ್ಷದ ಕೃಷಿ ಮೇಳ ಯಾವಾಗ ಆಯೋಜನೆಗೊಂಡಿದೆ, ಎಲ್ಲಿ ಆಯೋಜನೆಗೊಂಡಿದೆ, ಮತ್ತೆ ಏನೆಲ್ಲ ವಿಶೇಷತೆಗಳನ್ನ ಹೊಂದಿದೆ ಅನ್ನುವಂಥದ್ದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಂದಲೆಯ ಸಮೀಪ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಅಲ್ಲಿಯ ಮುಖ್ಯಸ್ಥರಾದಂತಹ ಡಾಕ್ಟರ್ ರಾಜೇಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ರಾಜೇಗೌಡರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಏನು ಆಯೋಜನೆಯನ್ನ ಮಾಡುತ್ತೋ ಕೃಷಿ ಮೇಳವನ್ನ, ಇದು ಬಹಳ ಪ್ರತಿಷ್ಠಿತವಾದಂತಹ ಒಂದು ಕೃಷಿ ಮೇಳ, ನಮ್ಮ ರಾಜ್ಯದಲ್ಲಿಯೇ ಬಹಳ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೀತಕ್ಕಂತಹ ಒಂದು ಕೃಷಿ ಮೇಳ. ಈ ಸಾಲಿನ ಕೃಷಿ ಮೇಳ ಯಾವಾಗ ಆಯೋಜನೆಗೊಂಡಿದೆ? ತಮ್ಮೆಲ್ಲ ತಿಳಿದ್ರ ಹಾಗೆ ಕಳೆದ ಬಾರಿ ಕೃಷಿ ಮೇಳವನ್ನ ಬಹಳ ಸರಳವಾಗಿ ಆಚರಿಸಲಾಯಿತು, ಅದು ಕಾರಣ ತಮಗೆಲ್ಲ ಗೊತ್ತಿದೆ. ಆದರೆ ಈ ಬಾರಿ ಕೃಷಿ ಮೇಳವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ ಎಲ್ಲಾ ಯೋಜನೆಗಳನ್ನ ತಯಾರಿಯಾಗಿದೆ. ಈ ಸಾರಿಯ ಕೃಷಿ ಮೇಳವನ್ನ ನವೆಂಬರ್ 11, 12, 13, 14 ದಿನಗಳ ಕಾಲ ಆಯೋಜನೆ ಮಾಡಲಾಗಿದೆ. ಇದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಜರುಗುತ್ತೆ. ಈ ಕೃಷಿ ಮೇಳವನ್ನ ನಾವು ಈ ಬಾರಿ ರೈತರ ಆದಾಯ ದ್ವಿಗುಣಗೊಳಿಸುವಿಕೆ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಒಂದು ಕೃಷಿ ಮೇಳವನ್ನು ಆಚರಣೆ ಮಾಡ್ತಾ ಇದೀವಿ. ಅಂದ್ರೆ ರೈತರ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಅಂತ ಹೇಳ್ತಾರೆ. ನಮ್ಮ ಪ್ರಧಾನಮಂತ್ರಿಗಳ ಒಂದು ಆಶಯ ಅದು ಸುಮಾರು 2022 ಇಸ್ವಿಯ ವೇಳೆಗೆ ನಮ್ಮ ಕೃಷಿಕರ ಆದಾಯ ಏನಿದೆ ಅದು ದ್ವಿಗುಣಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಸಾಲಿನ ಧ್ಯೇಯವಾಕ್ಯವನ್ನಾಗಿ ಈ ಕೃಷಿ ಮೇಳದಲ್ಲಿ ರೈತರ ಆದಾಯ ದ್ವಿಗುಣಗೊಳಿಸುವಿಕೆಗೆ ಸಂಬಂಧಪಟ್ಟ ಹಾಗೆ ಧ್ಯೇಯವಾಕ್ಯವನ್ನು ಇರಿಸಿಕೊಂಡು ಮಾಡ್ತಾ ಇರತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ಕೃಷಿ ಮೇಳ ಅನ್ನುವಂಥದ್ದು ಆಯೋಜನೆಗೊಳ್ಳುತ್ತೆ. ಅನೇಕ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಈ ಒಂದು ಮೇಳ ಜರುಗತಕ್ಕಂಥದ್ದು. ಈ ಸಾಲಿನಲ್ಲಿ ಯಾವೆಲ್ಲ ಸಂಘ ಸಂಸ್ಥೆಗಳು ಇದಕ್ಕೆ ನೆರವನ್ನ ನೀಡ್ತಾ ಇದ್ದಾವೆ? ಈ ಕೃಷಿ ಮೇಳಕ್ಕೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಜಲಾನಯನ ಅಭಿವೃದ್ಧಿ, ತೋಟಗಾರಿಕೆ, ರೇಷ್ಮೆ, ಅರಣ್ಯ, ಪಶುಸಂಗೋಪನೆ, ಮೀನುಗಾರಿಕೆ, ಕೃಷಿ ಮಾರುಕಟ್ಟೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಹಾಲು ಮಂಡಳಿ ಮತ್ತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು, ಈ ಎಲ್ಲಾ ಸಂಸ್ಥೆಗಳ ಸಹಯೋಗದೊಂದಿಗೆ ಕೃಷಿ ಮೇಳವನ್ನು ಆಯೋಜಿಸಲಾಗುತ್ತಿದೆ. ಒಟ್ಟಾರೆ ಕೃಷಿಕರ ಸಮಗ್ರ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ, ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಇಲಾಖೆಗಳು ಅದಕ್ಕೆ ಪೂರಕವಾಗಿ ಕೆಲಸವನ್ನ ಮಾಡ್ತಾ ಇದ್ದಾವೋ ಈ ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ಈ ಸಾಲಿನ ಕೃಷಿ ಮೇಳವನ್ನ ಆಯೋಜನೆಯನ್ನ ಮಾಡಿರ್ತಕ್ಕಂಥದ್ದು. ತಾವು ಆರಂಭದಲ್ಲೇ ಹೇಳಿದ್ರಿ, ಈ ಸಾಲಿನ ಕೃಷಿ ಮೇಳದ ಧ್ಯೇಯವಾಕ್ಯ ಏನಪ್ಪಾ ಅಂತ ಹೇಳಿದ್ರೆ ರೈತರ ಆದಾಯವನ್ನ ದ್ವಿಗುಣ ಮಾಡುವಂತಹ ಧ್ಯೇಯವಾಕ್ಯವನ್ನು ಇರಿಸಿಕೊಂಡು ನಾವು ಈ ಸಾಲಿನ ಕೃಷಿ ಮೇಳವನ್ನ ಮಾಡ್ತಾ ಇದ್ದೇವೆ ಅನ್ನುವಂತಹ ವಿಚಾರವನ್ನು ತಿಳಿಸಿದ್ರೆ, ಇದಕ್ಕೆ ಪೂರಕವಾಗಿ ಈ ಬಾರಿಯ ಕೃಷಿ ಮೇಳದಲ್ಲಿ ಏನೆಲ್ಲ ವಿಶೇಷತೆಗಳು ಇರುತ್ತೆ? ಸರ್, ಈ ಬಾರಿಯ ಕೃಷಿ ಮೇಳದಲ್ಲಿ ನಮ್ಮ ಧ್ಯೇಯವಾಕ್ಯಕ್ಕೆ ಹೊಂದಿಕೊಳ್ಳುವ ಹಾಗೆ ನಾವೇನ್ ತಂತ್ರಜ್ಞಾನಗಳನ್ನ ಪ್ರದರ್ಶನಕ್ಕೆ ಇಡ್ತೀವಿ ಅವುಗಳನ್ನ ಬಳಸಿ ರೈತರು ತಮ್ಮ ಆದಾಯವನ್ನ ದ್ವಿಗುಣ ಮಾಡಿಕೊಳ್ಬಹುದು. ಪ್ರಮುಖವಾಗಿ ಖುಷ್ಕಿ ಬೇಸಾಯಕ್ಕೆ ಸೂಕ್ತವಾದ ಬೆಳೆ ಪದ್ಧತಿಗಳೇನೇನು, ನೂತನವಾಗಿ ಬಿಡುಗಡೆಯಾದ ವಿವಿಧ ಬೆಳೆ ತಳಿಗಳನ್ನ ಪ್ರಾತ್ಯಕ್ಷಿಕೆ ಇಡ್ತೀವಿ, ತೋಟಗಾರಿಕೆ ಬೆಳೆಗಳು ಮತ್ತು ನಿಖರ ಕೃಷಿ ಪ್ರಾತ್ಯಕ್ಷಿಕೆಯನ್ನ ಏರ್ಪಡಿಸ್ತೀವಿ, ಸಮಗ್ರ ಬೇಸಾಯ ಪದ್ಧತಿ ಪ್ರಾತ್ಯಕ್ಷಿಕೆ ಇರುತ್ತೆ, ಔಷಧಿ ಮತ್ತು ಸುಗಂಧ ದ್ರವ್ಯ ಸಸ್ಯಗಳನ್ನ ನಾವು ಪ್ರದರ್ಶನಕ್ಕೆ ಇಡ್ತೀವಿ, ಜಲಾನಯನ ನಿರ್ವಹಣೆ, ಸಾವಯವ ಕೃಷಿ ಪದ್ಧತಿಗಳು, ಸಮಗ್ರ ಪೋಷಕಾಂಶಗಳು ಹಾಗೂ ಪೀಡ ನಿರ್ವಹಣೆ, ಮಣ್ಣು ಪರೀಕ್ಷೆಗೆ ಅನುಗುಣವಾಗಿ ಬೆಳೆ ಸ್ಪಂದನೆ ಪ್ರಾತ್ಯಕ್ಷಿಕೆ. ಅಂದ್ರೆ ಇಲ್ಲಿ ನಾವು ಮಣ್ಣನ್ನ ಪರೀಕ್ಷೆ ಮಾಡಿ ಅದಕ್ಕೆ ಸೂಕ್ತವಾದ ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟು ಬೆಳೆಯುವಂತಹ ಒಂದು ತಂತ್ರಜ್ಞಾನ ಇದಿರ್ತದೆ. ಹನಿ ಮತ್ತು ತುಂತುರು ನೀರಾವರಿ ಪದ್ಧತಿಗಳು, ಮಳೆ ಹಾಗೂ ಮೇಲ್ಚಾವಣಿ ನೀರಿನ ಕೊಯ್ಲು, ಸುಧಾರಿತ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ, ಕೊಯ್ಲೋತ್ತರ ತಾಂತ್ರಿಕತೆ, ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಬಿತ್ತನೆ ಬೀಜಗಳ ಪರೀಕ್ಷೆ ಹಾಗೂ ಶೇಖರಣೆ, ಪಶುಸಂಗೋಪನೆ, ಹೈನುಗಾರಿಕೆ, ಕುರಿ ಕೋಳಿ ಮತ್ತು ಮೀನು ಸಾಕಾಣಿಕೆ, ಮಾರುಕಟ್ಟೆ ನೈಪುಣ್ಯತೆ, ಏಕೆಂದ್ರೆ ಇದು ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಮುಂದಿನ ದಿನಗಳಲ್ಲಿ ಬೇಕಾಗ್ತದೆ, ಹಾಗೂ ಹವಾಮಾನ ಚತುರ ಕೃಷಿ. ಅಂದ್ರೆ ಈಗೆಲ್ಲ ಪರಿಸರ ಚೇಂಜ್ ಆಗಿ ಹವಾಮಾನ ಬದಲಾಗ್ತಿರೋದ್ರಿಂದ ಅದಕ್ಕೆ ಸೂಕ್ತವಾಗಿ ಯಾವ ರೀತಿ ನಾವು ಕೃಷಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ, ಕೃಷಿಯಲ್ಲಿ ನೂತನ ಮಾಹಿತಿ ತಂತ್ರಜ್ಞಾನಗಳು ಅಂದ್ರೆ ಹೊಸ ತಂತ್ರಜ್ಞಾನಗಳು ಯಾವ್ದು ಬಂದಿದೆ ಅನ್ನೋದ್ರ ಬಗ್ಗೆ ಪ್ರದರ್ಶನ ಇರ್ತದೆ, ಜೈವಿಕ ಹಾಗೂ ನವೀಕರಿಸಬಹುದಾದ ಇಂಧನ, ಇಷ್ಟೂ ತಂತ್ರಜ್ಞಾನಗಳ ಬಗ್ಗೆ ಈ ಬಾರಿ ನಾವು ವಿಶೇಷತೆಯನ್ನು ಕೊಟ್ಟು ಪ್ರಾತ್ಯಕ್ಷಿಕೆಯನ್ನ ಏರ್ಪಡಿಸಿರ್ತೀವಿ. ತಾವು ಆರಂಭದಲ್ಲಿ ಮತ್ತೊಂದು ವಿಚಾರವನ್ನು ತಿಳಿಸಿದ್ರಿ, ಪ್ರತಿ ಕೃಷಿ ಮೇಳದಲ್ಲೂ ಕೂಡ ವಿಶ್ವವಿದ್ಯಾನಿಲಯ ಏನು ಅಭಿವೃದ್ಧಿಪಡಿಸಿರುತ್ತೋ ಅದರದ್ದೇ ಆದಂತಹ ಕೆಲವು ತಂತ್ರಜ್ಞಾನ ಆಗಿರಬಹುದು, ನೂತನವಾದಂತಹ ಕೆಲವು ತಳಿಗಳಾಗಿರಬಹುದು, ಇವುಗಳನ್ನು ಕೂಡ ಅಲ್ಲಿ ಪ್ರದರ್ಶನವನ್ನ ಮಾಡಲಾಗುತ್ತೆ. ಮತ್ತು 28 ಹೊಸ ತಂತ್ರಜ್ಞಾನಗಳನ್ನ ನಾವು ಈ ಕೃಷಿ ಮೇಳದಲ್ಲಿ ಬಿಡುಗಡೆ ಮಾಡ್ತಾ ಇದೀವಿ. 10 ಹೊಸ ತಳಿಗಳು ಮತ್ತು 28 ತಂತ್ರಜ್ಞಾನಗಳು, ಇವು ಬಹಳ ವಿಶೇಷವಾಗಿ ರೈತರ ಆದಾಯವನ್ನ ದ್ವಿಗುಣಗೊಳಿಸೋದಕ್ಕೆ ಸಹಾಯ ಮಾಡುವಂತಹ ತಂತ್ರಜ್ಞಾನಗಳಾಗಿರ್ತವೆ. ಹಾಗಾಗಿ ಖಂಡಿತವಾಗಿಯೂ ರೈತರಿಗೆ ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸಿದ್ರೆ ಅವರಿಗೆ ಬಹಳ ಉಪಯೋಗ ಆಗುತ್ತೆ. ಮತ್ತೆ ಈ ಮೇಳಕ್ಕೆ ಬರುವಂತಹ ರೈತ ಬಾಂಧವರಿಗೆ ಊಟದ ವ್ಯವಸ್ಥೆ ಇರ್ತದೆ. ಊಟದ ವ್ಯವಸ್ಥೆ ಒಂದು ನಾಮಿನಲ್ ಚಾರ್ಜ್, ಅಂದ್ರೆ ಒಂದು ಕಡಿಮೆ ವೆಚ್ಚದಲ್ಲಿ ಒಂದು ಕೂಪನ್ ನ ಅವರು ಖರೀದಿ ಮಾಡಿದ್ರೆ ಅವರಿಗೆ ಏನು ನಮ್ಮ ರೈತ ಸಮುದಾಯದ ಊಟ ಏನಿದೆ, ಮುದ್ದೆ, ಕಾಳು ಸಾಂಬಾರು, ಇತರ ಎಲ್ಲ ಅತ್ಯುತ್ತಮ ಊಟವನ್ನ ನಾವು ಸರ್ವರಾಜ್ ಮಾಡ್ತೇವೆ. ಮತ್ತೆ ವಾಹನ ಸೌಲಭ್ಯ ಇದೆ. ಅಂದ್ರೆ ವಾಹನ ಸೌಲಭ್ಯ ಇಲ್ಲಿ ಅಂತಂದ್ರೆ ಕೃಷಿ ವಿಶ್ವವಿದ್ಯಾನಿಲಯದ ಮುಖ್ಯ ದ್ವಾರದಿಂದ ಒಳಗಡೆವರೆಗೆ ಕೃಷಿ ಮೇಳದ ಆವರಣದವರೆಗೆ ಸುಮಾರು 2-3 ಕಿಲೋಮೀಟರ್ ಆಗ್ತದೆ. ಅಲ್ಲಿಂದ ಉಚಿತ ವಾಹನವನ್ನ ನಾವು ಏರ್ಪಡಿಸಿರ್ತೀವಿ. ಅವರು ಇಲ್ಲಿಂದ ಬಂದು ಮೆಜೆಸ್ಟಿಕ್ ಅಲ್ಲಿ ಇಳ್ಕಬೇಕಾಗ್ತದೆ. ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಇಳ್ಕೊಂಡು ಅಲ್ಲಿ ಮೆಜೆಸ್ಟಿಕ್ ಅಲ್ಲಿ ಯಲಹಂಕ ಕಡೆಗೆ ಹೋಗುವ ಎಲ್ಲಾ ಬಸ್ಗಳನ್ನು ಅವ್ರು ಹತ್ತಬಹುದು. ಯಲಹಂಕ ಕಡೆಗೆ ಹೋಗುವ ಎಲ್ಲಾ ಬಸ್ಗಳನ್ನು ಹತ್ಕೊಂಡು ಜಿಕೆವಿಕೆ ಗೇಟ್ ಅಂದ್ರೆ ಸಾಕು ಅವರಿಗೆ. ಜಿಕೆವಿಕೆ ಗೇಟ್ ಅಂದ್ರೆ ಅವ್ರು ಇಳಿಸ್ಕೊಡ್ತಾರೆ ಎಲ್ಲಾ ಬಿಎಂಟಿಸಿ ಬಸ್ಗಳು. ಈ ಜಿಕೆವಿಕೆ ಗೇಟ್ ಇಂದ ಒಳಗಡೆಗೆ ಸುಮಾರು 3 ಕಿಲೋಮೀಟರ್ ಆಗುತ್ತೆ. ಆಗ್ಲೇ ನಾನು ಹೇಳಿದ ಹಾಗೆ ಅಲ್ಲಿಗೆ ಉಚಿತವಾದ ವಾಹನ ಸೌಲಭ್ಯ ಇರುತ್ತದೆ, ಕರ್ಕೊಂಡು ಹೋಗೋದಕ್ಕೆ ಮತ್ತೆ ವಾಪಸ್ ಕರ್ಕೊಂಡ್ಬಂದು ಬಿಡೋದಕ್ಕೆ. ಮತ್ತೆ ನಾನು ಮೊದಲೇ ಹೇಳಿದಾಗೆ ಮಾರ್ಗದರ್ಶನ, ಪ್ರತಿ ಮಳಿಗೆಯಲ್ಲೂ ಸಹ ವಿಜ್ಞಾನಿಗಳು ಇರ್ತಾರೆ, ಅವ್ರಿಗೆ ಸೂಕ್ತವಾದ ಮಾರ್ಗದರ್ಶನ ಕೊಡ್ತಾರೆ. ಮತ್ತೆ ಸಪರೇಟ್ ಆಗಿ ವಿಜ್ಞಾನಿಗಳ ಒಂದು ಕಡೆ ಕೂತ್ಕೊಂಡು ರೈತರೊಂದಿಗೆ ಸಂವಾದವನ್ನ ಅಥವಾ ಸಮಾಲೋಚನೆಗೆ ವ್ಯವಸ್ಥೆ ಇದೆ. ಪ್ರತಿಯೊಂದು ತಂತ್ರಜ್ಞಾನದ ಬಗ್ಗೆ ಪರಿಣಿತರಿಂದ ಯಾವುದೇ ಸಂವಾದವನ್ನ ಅಥವಾ ಸಮಾಲೋಚನೆಗೆ ವ್ಯವಸ್ಥೆ ಇದೆ. ಪ್ರತಿಯೊಂದು ತಂತ್ರಜ್ಞಾನದ ಬಗ್ಗೆ ಪರಿಣಿತರಿಂದ ಯಾವುದೇ ವಿಚಾರವನ್ನು ಬೇಕಾದ್ರೆ ಅಲ್ಲಿ ಕೂತ್ಕೊಂಡು ವಿಜ್ಞಾನಿಗಳ ಜೊತೆಗೆ ಸಂವಾದ ಮಾಡಬಹುದಾಗಿದೆ. ಇಷ್ಟು ವ್ಯವಸ್ಥೆ ಇದೆ. ಇದು ಬಹಳ ಯಾಕೆ ಮುಖ್ಯ ಅಂತ ಅನ್ಸುತ್ತೆ ಅಂತ ಅಂದ್ರೆ ಸೌಲಭ್ಯಗಳು, ಇದು ರಾಜಧಾನಿಯಲ್ಲಿ ಇರತಕ್ಕಂತ ಒಂದು ವಿಶ್ವವಿದ್ಯಾನಿಲಯ. ಕರ್ನಾಟಕದ ಎಲ್ಲಾ ಭಾಗಗಳಿಂದಲೂ ಕೂಡ ಜನರು, ಅಷ್ಟೇ ಅಲ್ಲದೆ ನಮ್ಮ ನೆರೆ ರಾಜ್ಯಗಳಿಂದಲೂ ಕೂಡ ಇಲ್ಲಿಗೆ ಬರ್ತಾರೆ. ಅವರು ಬೇರೆ ಕಾರಣಕ್ಕೆ ಬಂದಿದ್ರು ಕೂಡ ಕೃಷಿ ಮೇಳ ನಡೀತದೆ ಅಂತ ಗೊತ್ತಾದ್ರೆ ಒಂದು ದಿವಸ ನಾವು ವಿಸಿಟ್ ಮಾಡೋಣ ಅಂತ ಹೇಳಿ ಅಂದೇ ಅನ್ಸುತ್ತೆ. ಹಾಗಾಗಿ ಹೆಚ್ಚು ಜನಸಂದಣಿ ಆಗ್ತಕ್ಕಂತಹ ಒಂದು ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ಈ ತರದ ಎಲ್ಲಾ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ ಅನ್ನುವಂಥದ್ದು. ಹೇಳಿದಾಗೆ ಹೊರರಾಜ್ಯಗಳಿಂದ ಬರ್ತಾರೆ ಅಂತ ಹೇಳಿದ್ರಲ್ಲ, ಖಂಡಿತವಾಗಿಯೂ ಈ ಒಂದು ಕೃಷಿ ಮೇಳಕ್ಕೆ ತುಂಬಾ ಜನ ಆಂಧ್ರಪ್ರದೇಶದಿಂದ ಬರೋದನ್ನ ನಾನು ನೋಡಿದ್ದೇನೆ. ಹೌದು, ಆಂಧ್ರಪ್ರದೇಶ ಮತ್ತು ತಮಿಳುನಾಡು ಈ ಕೃಷ್ಣಗಿರಿ ಭಾಗದಿಂದ ಬರೋದನ್ನ. ಯಾಕಂದ್ರೆ ಈ ಏನು ನಾವು ತಂತ್ರಜ್ಞಾನಗಳನ್ನ ಅಭಿವೃದ್ಧಿಪಡಿಸಿದೀವಿ, ನಮ್ಮ ಈ ಕೆಲವು ಆಂಧ್ರಪ್ರದೇಶದ ಭಾಗಗಳಿಗೆ ತಮಿಳುನಾಡು ಭಾಗಗಳಿಗೆ ಬಹಳ ಸೂಕ್ತವಾಗಿರ್ತದೆ. ಅವರು ಖಂಡಿತವಾಗ್ಲೂ ಅವ್ರು ಬಂದು ವೀಕ್ಷಣೆ ಮಾಡ್ತಾರೆ. ಹೌದು, ಹಾಗಾಗಿ ನಮ್ಮ ರಾಜ್ಯ ಜನರು ಸಹ ರೈತರು ಸಹ ಹಿಂದೆ ಬೀಳಬಾರದು, ಇಂಥ ಒಂದು ಅವಕಾಶಗಳನ್ನ ಉಪಯೋಗಿಸ್ಕೋಬೇಕು ಅನ್ನೋದು ನನ್ನ ಮನವಿ. ನಮ್ಮ ರೈತರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದ ಪ್ರಶಸ್ತಿಗಳನ್ನ ವಿಶ್ವವಿದ್ಯಾನಿಲಯ ಘೋಷಣೆ ಮಾಡುತ್ತೆ. ಮತ್ತೆ ಈ ಕೃಷಿ ಮೇಳದ ಸಂದರ್ಭದಲ್ಲಿ ಅದನ್ನ ಪ್ರದಾನವನ್ನು ಕೂಡ ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಶಸ್ತಿಗಳು ನಮ್ಮ ಅನ್ನದಾತರಿಗೆ ನೀಡ್ತಾ ಇದ್ದಾರೆ, ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಯಾರಿಗೆಲ್ಲ ಈ ಸಾಲಿನ ಪ್ರಶಸ್ತಿ ಬಂದಿದೆ, ಇದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ನೀವು ಆಗಲೇ ಹೇಳಿದಾಗೆ ನಮ್ಮ ರೈತ ಬಾಂಧವರು ಕಳೆದ ಬಾರಿ ಕೋವಿಡ್ ನ ಕಷ್ಟದಲ್ಲಿಯೂ ಸಹ ಉತ್ತಮವಾದಂತಹ ಉತ್ಪಾದನೆಯನ್ನ ಮಾಡಿದ್ದಾರೆ. ಪ್ರತಿ ಸಾರಿ ಹೋಲಿಸಿದ್ರೆ ಬಹಳ ಅತ್ಯುತ್ತಮ ಇಳುವರಿ ಮತ್ತೆ ಬೆಳೆ ಬಂದಿರುವಂತದ್ದು ಕಳೆದ ವರ್ಷ ರೆಕಾರ್ಡ್ ಆಗಿದೆ. ಇವರಿಗೆ ಗೌರವ ಸಲ್ಲಿಸೋದು ಬಹಳ ಮುಖ್ಯ. ಆ ಉದ್ದೇಶಕ್ಕೋಸ್ಕರ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಜಿಲ್ಲಾ ಮಟ್ಟದ 2 ಪ್ರಶಸ್ತಿಗಳು, ಅಂದ್ರೆ ಮೇಲ್ ಅಂಡ್ ಫೀಮೇಲ್, ಗಂಡಸು ಮತ್ತು ಹೆಂಗಸಿಗೆ, ಮತ್ತೆ ಪ್ರತಿ ತಾಲೂಕುಗಳು ಸಹ ಯುವ ಕೃಷಿಕರು ಮತ್ತು ಯುವ ರೈತ ಮಹಿಳೆ ಅನ್ನೋದಕ್ಕೋಸ್ಕರ ಪ್ರತಿ ತಾಲೂಕಿಗೆ ಎರಡೆರಡು ನಾವು ಬಹುಮಾನಗಳನ್ನ ಕೊಡ್ತೇವೆ. ರಾಜ್ಯ ಮಟ್ಟದಲ್ಲೂ ಕೂಡ ಪ್ರಶಸ್ತಿಗಳಿದ್ದಾವೆ. ಅವು ರಾಜ್ಯ ಮಟ್ಟದಲ್ಲಿ ಇದಾವೆ. ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಮಾಜಿ ಪ್ರಧಾನಿ ಶ್ರೀ ಎಚ್ ಡಿ ದೇವೇಗೌಡ ರಾಜ್ಯ ಮಟ್ಟದ ಪ್ರಶಸ್ತಿ ಇದೆ. ಡಾಕ್ಟರ್ ಎಂಎಚ್ ಮರಿಗೌಡ ರಾಜ್ಯ ಮಟ್ಟದ ಅತ್ಯುತ್ತಮ ತೋಟಗಾರಿಕೆ ರೈತ ಪ್ರಶಸ್ತಿ ಇದೆ. ಕ್ಯಾನ್ ಬ್ಯಾಂಕ್ ರಾಜ್ಯ ಮಟ್ಟದ ಅತ್ಯುತ್ತಮ ರೈತ ಮತ್ತು ರೈತ ಮಹಿಳೆ ಪ್ರಶಸ್ತಿ ಇದೆ. ಡಾಕ್ಟರ್ ಆರ್ ದ್ವಾರಕನಾಥ್ ಅತ್ಯುತ್ತಮ ರೈತ ಪ್ರಶಸ್ತಿ ಇದೆ. ಡಾಕ್ಟರ್ ಆರ್ ದ್ವಾರಕನಾಥ್ ಅತ್ಯುತ್ತಮ ವಿಸ್ತರಣಾ ಕಾರ್ಯಕರ್ತ ಪ್ರಶಸ್ತಿ ಇದೆ. ಹೀಗೆ ಹಲವು ಪ್ರಶಸ್ತಿಗಳು ರಾಜ್ಯ ಮಟ್ಟದಲ್ಲಿದೆ. ಆ ರಾಜ್ಯ ಮಟ್ಟದ ಪ್ರಶಸ್ತಿಗಳ ಬಹಳ ಪ್ರತಿಷ್ಠಿತ ಪ್ರಶಸ್ತಿಗಳು. ಈ ಬಾರಿ ನೋಡ್ಬೇಕು ಯಾರಿಗೆ ಬರುತ್ತೆ ಅಂತೇಳಿ. ಆದರೂ ನಮಗೆ ಈಗ ಬಂದಿರೋ ಮಾಹಿತಿ ಪ್ರಕಾರ ನಮಗೆ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಪ್ರಶಸ್ತಿಗಳ ಒಂದು ಲಿಸ್ಟ್ ನನಗೆ ದೊರಕಿದೆ. ಅದರ ಪ್ರಕಾರ ನಮ್ಮ ಹಾಸನ ಜಿಲ್ಲೆಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಕೃಷಿಕ ಪ್ರಶಸ್ತಿಗೆ ಶ್ರೀ ನಾಗವರ್ಮ ಯುಎಂ ಬಿನ್ ಮಹೇಶ್ ಚಂದ್ರ ಗುರು ಇವರಿಗೆ ದೊರೆತಿದೆ ಸರ್. ಇವರು ಹೊಳೆನರಸೀಪುರದಿಂದ ಬಂದಿರ್ತಾರೆ, ಉಣ್ಣೇನಹಳ್ಳಿ ಗ್ರಾಮದವರು ಇವರು. ಹಾಗೆ ಅತ್ಯುತ್ತಮ ಜಿಲ್ಲಾ ಮಟ್ಟದ ರೈತ ಮಹಿಳೆಗೆ ಶ್ರೀಮತಿ ಎನ್ಆರ್ ದಿವ್ಯಾ ಕೋಮ್ ಕೆಜಿ ಮಂಜಣ್ಣ ಕತ್ರಿಘಟ್ಟ ಚಂದ್ರಪಟ್ಟಣ ತಾಲೂಕು ಇವರಿಗೆ ಬಂದಿದೆ. ಇದು ಜಿಲ್ಲಾ ಮಟ್ಟದ 2 ಪ್ರಶಸ್ತಿಗಳು. ಇನ್ನು ತಾಲೂಕು ಮಟ್ಟದ ಪ್ರಶಸ್ತಿಗಳನ್ನ ಹೇಳಬೇಕು ಅಂತಂದ್ರೆ ಆಲೂರು ತಾಲೂಕಿನಲ್ಲಿ ಮಹಮ್ಮದ್ ಹುಸೇನ್ ಬಿನ್ ಮೊಹಮ್ಮದ್ ಅನ್ವರ್ ಆಲೂರ್ನವರು ಇವರಿಗೆ ದೊರಕಿದೆ. ಹಾಗೆ ಆಲೂರು ತಾಲೂಕಿನ ರೈತ ಮಹಿಳೆ, ಯುವ ರೈತ ಮಹಿಳೆ ಶ್ರೀಮತಿ ಚೈತ್ರ ಹೆಚ್ ಎಸ್ ಇವರಿಗೆ ದೊರಕಿದೆ. ಇನ್ನು ಅರಕಲಗೋಡಿನಲ್ಲಿ ಯುವ ರೈತ ಪ್ರಶಸ್ತಿಯನ್ನ ಶ್ರೀ ವಿಜಯಕುಮಾರ್ ಬಿನ್ ಹನುಮಂತೇಗೌಡ ಇವರು ದೊರಕಿದೆ. ಇವರು ಕಳ್ಳಿ ಮುದ್ನಳ್ಳಿ ಅವರು. ಯುವ ರೈತ ಮಹಿಳೆ ಪ್ರಶಸ್ತಿ ಶ್ರೀಮತಿ ಶೃಂಗ ಕೋಮ್ ಸುರೇಶ್ ದೊಡ್ಡಮ್ಮನಹಳ್ಳಿ ಇವರಿಗೆ ದೊರಕಿದೆ. ಇನ್ನು ಅರಸೀಕೆರೆಗೆ ಬಂದ್ರೆ ಯುವ ರೈತ ಪ್ರಶಸ್ತಿಯನ್ನ ಶ್ರೀ ರಂಜಿತ್ ಬಿಜೆ ಬಿನ್ ಜಗದೀಶ್ ಬೈರಗೋಡನಹಳ್ಳಿ ಇವರು ಪಡೆದುಕೊಂಡಿದ್ದಾರೆ. ಹಾಗೆ ಯುವ ರೈತ ಮಹಿಳೆ ಪ್ರಶಸ್ತಿಯನ್ನ ಶ್ರೀಮತಿ ಯಶೋಧ ಎಂ ವೈ ಕೋನ್ ಚೌಡಪ್ಪ ಇವರು ಪಡೆದುಕೊಂಡಿದ್ದಾರೆ. ಇನ್ನು ಬೇಲೂರಿಗೆ ಬಂದ್ರೆ ಶ್ರೀ ವಿಕಾಸ್ ಎಸ್ ಬಿನ್ ಸೋಮೇಗೌಡ ಶಂಭುಗನಹಳ್ಳಿ, ಹಾಗೆ ಯುವ ರೈತ ಮಹಿಳೆ ಪ್ರಶಸ್ತಿಯನ್ನ ಶ್ರೀಮತಿ ಚೈತ್ರ ಎಸ್ ಕೋಮ್ ಮಲ್ಲಿಕಾರ್ಜುನ ಬಸ್ತಿಹಳ್ಳಿ ಇವರು ಪಡೆದುಕೊಂಡಿದ್ದಾರೆ ಸರ್. ಇನ್ನು ಚನ್ನರಾಯಪಟ್ಟಣ ತಾಲೂಕು ಬಂದ್ರೆ ಶ್ರೀ ಶಿವಕುಮಾರ್ ಎಚ್ ವಿ ಬಿನ್ ಅಣ್ಣಯ್ಯ ಹಿರೇಬಿಳ್ತಿಯವರು ಪಡೆದುಕೊಂಡಿದ್ದಾರೆ. ಇನ್ನು ಯುವ ರೈತ ಮಹಿಳೆ ಪ್ರಶಸ್ತಿಯನ್ನ ಶ್ರೀಮತಿ ನಿಶ್ಚಿತ್ ಜಿ ಎಂ ಕೋಮ್ ಮಂಜೇಗೌಡ ಬಳದರೆ ಇವರು ಪಡೆದುಕೊಂಡಿದ್ದಾರೆ. ಇನ್ನು ಹೊಳೆಹೊಸಪುರಕ್ಕೆ ಬಂದ್ರೆ ಶ್ರೀ ಪ್ರದೀಪ್ ಜೆಎಂ ಬಿನ್ ಮಂಜುನಾಥ್ ಗುಂಜೇವು ಇವರು ಪಡೆದುಕೊಂಡಿದ್ದಾರೆ. ಯುವ ರೈತ ಮಹಿಳೆ ಪ್ರಶಸ್ತಿಯನ್ನ ಶ್ರೀಮತಿ ಉಷಾ ಹೆಚ್ ಕೋಮ್ ಬೈರೇಗೌಡ ಬೋನಹಳ್ಳಿ ಗ್ರಾಮ ಇವರು ಪಡೆದುಕೊಂಡಿದ್ದಾರೆ ಸರ್. ಹಾಸನ ತಾಲೂಕಿಗೆ ಶ್ರೀ ಭಾರದ್ವಾಜ್ ಕೆಕೆ ಬಿನ್ ಕೃಷ್ಣಸ್ವಾಮಿ ಇವರು ಪಡೆದುಕೊಂಡಿದ್ದಾರೆ. ಮಹಿಳೆಯರ ವಿಭಾಗದಲ್ಲಿ ಶ್ರೀಮತಿ ರಮ್ಯಾ ಕೋಮ್ ಮಲ್ಲೇಶ್ ಕಾರ್ಯಕೆರೆ ಇವರು ಪಡೆದುಕೊಂಡಿದ್ದಾರೆ ಸರ್. ಇದು ತಾಲೂಕು ಮಟ್ಟದ ಯುವ ರೈತ ಮತ್ತು ಯುವ ರೈತ ಮಹಿಳೆಯರ ಪ್ರಶಸ್ತಿ. ಮೊದಲನೆಯದು ಜಿಲ್ಲಾ ಮಟ್ಟದ ಪ್ರಶಸ್ತಿ. ಇದು ಈ ಸಾರಿ ನಮ್ಮ ರೈತ ಬಾಂಧವರಿಗೆ, ನಮ್ಮ ಯುವ ರೈತರು ಮತ್ತು ರೈತ ಮಹಿಳೆಯರಿಗೆ ದೊರಕಿದಂತಹ ಪ್ರಶಸ್ತಿಯನ್ನ ಪಡೆದಿರತಕ್ಕಂತಹ ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೃಷಿಕರಿಗೂ ಕೂಡ ನಾವು ಆಕಾಶವಾಣಿಯ ಮೂಲಕ ಅಭಿನಂದನೆಗಳನ್ನ ಹೇಳೋಣ. ಈಗ 13ನೇ ತಾರೀಕು ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ಕೂಡ ಇರಿಸಿಕೊಳ್ಳಲಾಗಿದೆ. ಖಂಡಿತ, ಇದು ಪ್ರಶಸ್ತಿ ಪಡೆದಂತಹ ರೈತ ಮತ್ತು ರೈತ ಮಹಿಳೆಯರೇನಿದ್ದಾರೆ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದವರು, ನಾವು ಈಗಾಗಲೇ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಅವರು 13ನೇ ತಾರೀಕು ಅವರು 9:00 ಇರಿಸಿಕೊಳ್ಳಲಾಗಿದೆ. ಖಂಡಿತ, ಇದು ಪ್ರಶಸ್ತಿ ಪಡೆದಂತಹ ರೈತ ಮತ್ತು ರೈತ ಮಹಿಳೆಯರೇನಿದ್ದಾರೆ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದವರು, ನಾವು ಈಗಾಗಲೇ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಅವರು 13ನೇ ತಾರೀಕು ಅವರು 9:30 ಇದ್ಬಿಟ್ರೆ ಅವರಿಗೆ 10:30 ಪ್ರಶಸ್ತಿ ಪ್ರದಾನ ಸಮಾರಂಭ ಶುರುವಾಗುತ್ತೆ. ಅವತ್ತಿನ ದಿನ ಕೃಷಿ ಮಂತ್ರಿಗಳು ಅವರಿಗೆಲ್ಲರಿಗೂ ಸಹ ಪ್ರಶಸ್ತಿ ಪ್ರದಾನ ಮಾಡ್ತಾರೆ ಸರ್. ಈಗ 13ನೇ ತಾರೀಕು ಇಲ್ಲಿಂದ ಯಾರೆಲ್ಲ ಹೋಗ್ತಾ ಇದ್ದೀರಾ, ಹೇಗಿರುತ್ತೆ ಸರ್? ನಮ್ಮ ಇಲ್ಲಿ ಹಾಸನ ಜಿಲ್ಲೆಯಿಂದ ನಮ್ಮ ಅಭಿವೃದ್ಧಿ ಇಲಾಖೆಗಳು ಅಂತ ಏನ್ ಹೇಳ್ತೀವಿ, ಅಭಿವೃದ್ಧಿ ಇಲಾಖೆಗಳು, ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಪಶುಸಂಗೋಪನೆ, ಮೀನುಗಾರಿಕೆ, ಈ ಇಲಾಖೆಗಳು ಅದರಲ್ಲೂ ಆತ್ಮ ಯೋಜನೆಯಡಿಯಲ್ಲಿ ರೈತ ಬಾಂಧವರನ್ನ ಅಲ್ಲಿಗೆ ಭೇಟಿ ಇಡ್ಲಿಕ್ಕೆ ಕೆಲವು ಕಡೆ ಅನುದಾನ ಇದೆ. ಅವ್ರನ್ನ ರೈತ ಬಾಂಧವರು ಸಂಪರ್ಕಿಸಿ ಅವ್ರ ಮೂಲಕ ಬರಬಹುದು. ಉಳಿದ ಹಾಗೆ ಕೆಲವು ರೈತರು ಅವರ ಸ್ವಇಚ್ಛೆಯಿಂದ ಅವರು ಖಂಡಿತವಾಗ್ಲೂ ಅವರು 13ನೇ ತಾರೀಕು ಆದ್ರೂ ಬರಬಹುದು ಅಥವಾ 11ರಿಂದ 14 ಯಾವ ದಿನ ಬೇಕಾದ್ರೂ ಬಂದು ಅವ್ರು ಭೇಟಿ ಇತ್ತು ಮಾಹಿತಿಯನ್ನ, ಯಾಕೆಂದ್ರೆ ಎಲ್ಲಾ ರೈತ ಬಂಧುವರಿಗೂ ಇಲಾಖೆಗಳಿಂದ ಬಸ್ ಮಾಡಿ ಕರ್ಕೊಂಡು ಹೋಗೋದು ಕಷ್ಟ ಆಗ್ತದೆ. ಅವರು ಅನುದಾನ ಇದ್ರೆ ಕರ್ಕೊಂಡು ಹೋಗಕ್ಕಾಗ್ತದೆ, ಇಲ್ಲಾಂದ್ರೆ ಆಗೋದಿಲ್ಲ. ಹಾಗಾಗಿ ರೈತ ಬಾಂಧವರು ಸ್ವಇಚ್ಛೆಯಿಂದ ಬಂದ್ರೆ ಬಹಳ ಒಳ್ಳೇದು. 4 ದಿನದಲ್ಲಿ ಯಾವ ದಿನ ಬೇಕಾದ್ರೂ ಬಂದು ಅವ್ರು ನೋಡ್ಕೊಂಡು ಬರಬಹುದಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ದಯಮಾಡಿ ರೈತ ಬಾಂಧವರು ಬಂದು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಸರ್. ಕೃಷಿ ಮೇಳ ಪ್ರತಿ ವರ್ಷವೂ ಕೂಡ ನಡೆಯುತ್ತೆ, ಆದ್ರೆ ಕಳೆದ 2 ವರ್ಷಗಳಿಂದ ನಡೆದಿರಲಿಲ್ಲ. ಹಾಗಾಗಿ ಇದು ಈ ಸಾಲಿನ ಕೃಷಿ ಮೇಳ ಅನ್ನುವಂಥದ್ದು ಏನಿದೆ ಇದು ಒಂದಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ. ತಾವೊಬ್ರು ಕೃಷಿ ವಿಜ್ಞಾನಿಯಾಗಿ ರೈತ ಬಾಂಧವರು ಯಾಕೆ ಕೃಷಿ ಮೇಳಗಳಲ್ಲಿ ಪಾಲ್ಗೊಳ್ಬೇಕು, ಯಾಕೆ ಅದಕ್ಕೆ ಭೇಟಿ ನೀಡಬೇಕು ಅಂತ ಹೇಳಿ ತಾವು ಬಯಸ್ತೀರಿ? ನಾನು ಕೃಷಿ ವಿಜ್ಞಾನಿಯಾಗಿ ಹೇಳೋದು ಅಂತಂದ್ರೆ, ಈಗ ಒಂದು ಉದಾಹರಣೆ ಹೇಳಬೇಕು ಸರ್. ನಮ್ಮಲ್ಲಿ ಈಗ ಹಲವು ಭತ್ತ ತಳಿಗಳಾಗ್ಲಿ, ರಾಗಿ ತಳಿಗಳಾಗ್ಲಿ, ತೊಗರಿ ತಳಿಗಳಾಗ್ಲಿ, ಈಗ ಒಂದು ಎಕ್ಸಾಂಪಲ್ ನಾವು ರಾಗಿ ತಳಿಗಳನ್ನ ಮೊದಲು ನೋಡ್ತಿದ್ದಂಥದ್ದು 1 ಎಕರೆಗೆ 8 ಕ್ವಿಂಟಾಲ್ 10 ಕ್ವಿಂಟಾಲ್ ಬರುವಂತ ತಳಿಗಳನ್ನ ನೋಡಿದ್ವಿ. ಮೊನ್ನೆ ರಿಲೀಸ್ ಆಗೋವರೆಗೂ ನಾವು 12-14 ಕ್ವಿಂಟಾಲ್ 1 ಎಕರೆಗೆ ಬರುವಂತ ತಳಿಗಳನ್ನ ನೋಡಿದ್ವಿ. ಈ ಬಾರಿ ನಾವು ಸುಮಾರು 18-20 ಕ್ವಿಂಟಾಲ್ ಇಳುವರಿ ಕೊಡುವಂತ ರಾಗಿ ತಳಿಯನ್ನ ರಿಲೀಸ್ ಮಾಡ್ತಾ ಇದ್ವಿ. ಅದು ಖಂಡಿತ ಇಂಥವೆಲ್ಲ ಬಂದು ನೋಡಿದ್ರೆ ಅದೊಂದು ಮಾತ್ರ ಅಲ್ಲ, ನಾನು ಆಗ್ಲೇ ಹೇಳ್ದಂಗೆ ಭತ್ತ, ರಾಗಿ, ನವಣೆ, ಸಾಮೆ, ಬರಗು, ಬೀಜ, ದಂಟಿನ ಬೀಜ, ಕಬ್ಬು, ಹಲಸು, ನಮ್ಮ ಕಬ್ಬು 90 ಟನ್ ಇಳುವರಿಯನ್ನು ಕೊಡುವಂತಹ ಹೊಸ ತಳಿಗಳನ್ನ ನಾವು ರಿಲೀಸ್ ಮಾಡಿದ್ವಿ. ಈ ಹೊಸ ತಳಿಗಳ ಬಗ್ಗೆ ಅವರಿಗೆ ಮನವರಿಕೆ ಆಗುತ್ತೆ. ಇಲ್ಲಿ ವಾಪಸ್ ಬಂದ್ಮೇಲೆ ಸಂಬಂಧಪಟ್ಟ ಇಲಾಖೆ ಮೂಲಕ ಆ ಬೀಜಗಳನ್ನಾಗ್ಲಿ ಅಥವಾ ಕಡ್ಡಿಗಳನ್ನಾಗ್ಲಿ ತರಿಸ್ಕೊಂಡು ಅವ್ರು ಬೆಳೀಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಅದ್ ಜೊತೆಗೆ ಅಂತ ಹೊಸ ತಳಿಗಳನ್ನ ನಾವು ಬಿಡುಗಡೆ ಮಾಡಿದಾಗ ಅದಕ್ಕೆ ಸೂಕ್ತವಾಗಿ ಏನು ಪೋಷಕಾಂಶನ ಕೊಡಬೇಕು, ಕೀಟ ಮತ್ತು ರೋಗ ಬಾಧೆಯನ್ನು ಹೇಗೆ ನಿರ್ವಹಣೆ ಮಾಡಬೇಕು, ಯಾವ ರೀತಿ ಕಟಾವು ಮಾಡಬೇಕು, ಸಾಗಣೆ ಯಾವ ರೀತಿ ಮಾಡಬೇಕು, ಮಾರುಕಟ್ಟೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಸೂಕ್ತವಾದ ಮಾಹಿತಿಯಲ್ಲಿ ದೊರೆತದೆ. ಯಾಕೆಂದ್ರೆ ಎಲ್ಲಾ ತಜ್ಞರು ಅಲ್ಲಿರ್ತಾರೆ. ಹಾಗಾಗಿ ರೈತ ಬಾಂಧವರು ಇಂಥ ಒಂದು ಮೇಳಗಳಿಗೆ ಭೇಟಿ ಇತ್ತು, ಮಾಹಿತಿ ಪಡೆದು ಕಣ್ಣು ಮುಂದೆ ಅವ್ರ ಕಣ್ಣಾರೆ ನೋಡುವಂತದ್ದು ಬಹಳ ಸೂಕ್ತ ಅನ್ನೋದು ನನ್ನ ಅನುಭವ ಸರ್. ಹಾಗಾಗಿ ಅವ್ರು ಹೆಚ್ಚು ತಿಳಿಬೇಕು ಅಂತ ಹೇಳಿದ್ರೆ ಎಲ್ಲದನ್ನು ಕೂಡ ನಾವು ಎಲ್ಲಿರ್ತೀವೋ ಅಲ್ಲೇ ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ. ಹೌದೌದು. ಮತ್ತೆ ಎಲ್ಲದನ್ನು ಕೂಡ ಬರೀ ನಾವು ಎಲ್ಲ ಓದ್ ತಿಳ್ಕೊಳ್ತೀವಿ, ನೋಡ್ ತಿಳ್ಕೊಳ್ತೀವಿ ಅನ್ನೋದಕ್ಕಿಂತ ಅನ್ಸ್ತಾನೋ ನಾವು ಮುಖತಃ ಭೇಟಿ ಕೊಟ್ಟು ಅದಕ್ಕೋಸ್ಕರನೇ ಕ್ಷೇತ್ರೋತ್ಸವ ಅಂತ ಹೇಳಿ ಮಾಡಿರ್ತಾರೆ, ಸಾಕಷ್ಟು ಪ್ರಾತ್ಯಕ್ಷಿಕೆಗಳನ್ನ ಮಾಡಿರ್ತಾರೆ. ಮತ್ತೆ ಇದ್ರ ಹಿಂದೆ ಇಡೀ ಒಂದು ವರ್ಷದ ಅನೇಕ ವಿಜ್ಞಾನಿಗಳು, ಅನೇಕ ಉದ್ಯೋಗಿಗಳು, ಅನೇಕ ರೈತರು, ಇವರೆಲ್ಲರ ಪರಿಶ್ರಮ ಇರುತ್ತೆ. ಆ ಪರಿಶ್ರಮ ಬಳಕೆ ಆಗ್ಬೇಕು, ಹೆಚ್ಚು ಹೆಚ್ಚು ತಿಳಿಬೇಕು ಅಂತ ಅಂದ್ರೆ ನಾವೆಲ್ಲ ಒಂದ್ ಕಡೆ ಕೂತ್ಕೊಂಡು ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಕೃಷಿ ಮೇಳಗಳು ಅಂತ ಹೇಳಿ ಎಲ್ಲಿರುತ್ತೋ, ನಮ್ಗೆ ಸಮೀಪದಲ್ಲಿ ಇರಬಹುದು, ದೂರದಲ್ಲಿ ಇರಬಹುದು, ನಮ್ಗೆ ಎಲ್ಲಿ ಸಾಧ್ಯ ಆಗುತ್ತೋ ಅಂತ ಕಡೆಗೆ ನಾವು ಹೋಗ್ಬೇಕು, ಅದನ್ನ ಒಂದಷ್ಟು ಸುತ್ತಾಡ್ಬೇಕು, ನೋಡ್ಬೇಕು. ಹೊಸ ಹೊಸ ತಂತ್ರಜ್ಞಾನಗಳು ತಾವು ಹೇಳಿದಾಗೆ ಏನೇನು ಅಭಿವೃದ್ಧಿ ಆಗಿದಾವೆ ಅನ್ನುವಂಥದ್ದನ್ನು ನಾವು ತಿಳಿಬೇಕು ಅಂತ ಹೇಳಿದ್ರೆ ಕೃಷಿ ಮೇಳಗಳ ಮೂಲಕ ತಿಳಿಯಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಬಹಳ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಇನ್ನೊಮ್ಮೆ ಹೇಳಿ ಸರ್, ಯಾವತ್ತಿನಿಂದ ಯಾವತ್ತಿನವರೆಗೆ ಕೃಷಿ ಮೇಳ ನಡೀತಾ ಇದೆ? ಈಗ ನಾನು ಈಗಾಗಲೇ ಹೇಳಿದಂಗೆ ನವೆಂಬರ್ 11-14 ಇರ್ತದೆ ಸರ್. ಅಂದ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, 4 ದಿನಗಳ ಕಾಲ ನಡೆಯುತ್ತೆ. ರೈತ ಬಾಂಧವರು ಸ್ವಇಚ್ಛೆಯಿಂದ ಯಾವಾಗ ಬೇಕಾದ್ರೂ ಬರಬಹುದು. ಆದ್ರೆ ನಮ್ಮ ಜಿಲ್ಲೆಗೆ ನಿಗದಿಯಾಗಿರುವಂತದ್ದು 13 ಶನಿವಾರ. ಹಾಗೆ ಜೊತೆಗೆ ನನ್ನ ರೈತರಲ್ಲಿ ಆಸಕ್ತಿ ಮೂಡಿಸ್ಲಿಕ್ಕೆ ಒಂದೇ ಒಂದು ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ಭತ್ತದಲ್ಲಿ ನಾವು KMP 220 ಅಂತ ಬಿಡುಗಡೆ ಮಾಡ್ತಾ ಇದೀವಿ. ಅದು ಒಂದ್ ಎಕರೆಗೆ 24-26 ಕ್ವಿಂಟಲ್ ಕೊಡುತ್ತೆ. ಯಾಕೆಂದ್ರೆ ನಾವು 18-19 ಬೆಳೆಯೋದು ದೊಡ್ಡದು ಇದು ಒಂದು. ಆಮೇಲೆ ಭತ್ತ ಇನ್ನೊಂದಿದೆ, MSS 99 ಅಂತ ಹೇಳಿ, ಅದು 24-27 ಕ್ವಿಂಟಾಲ್. ರಾಗಿ KMR 316 ಅಂದ್ರೆ 316 ಇದೆ, ಅದು ಸಹ 17-19 ಕ್ವಿಂಟಾಲ್ ನಮ್ಗೆ ಇಳುವರಿಯನ್ನ ಕೊಡ್ತದೆ. ಅದ್ರ ಜೊತೆಗೆ ಬರಗು ಇದೆ, ಬರಗು ಸಹ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೋತಾ ಇದೆ. ಅದು ತಳಿ GP UP 28 ಅಂತೇಳಿ, ಇದು ಸಹ 6-8 ಕ್ವಿಂಟಾಲು ಇಳುವರಿಯನ್ನು ಕೊಡ್ತದೆ. ನವಣೆ GP UF 3 ಅಂತ ಹೇಳಿ, ಇದು 6-8 ಕ್ವಿಂಟಾಲು ಸಹ ಅವ್ರಿಗೆ ಕೊಡ್ತದೆ. ಜೊತೆಗೆ ಮೇವಿನ ಇಳುವರಿ ಸಹ ಬಹಳ ಮುಖ್ಯ, ದನಗಳಿಗೆ ಮೇವಿನ ಅದನ್ನು ಸಹ 7-9 ಕ್ವಿಂಟಾಲ್ ಕೊಡ್ತದೆ. ಆಮೇಲೆ ಸಾಮೆಯಲ್ಲಿ GP UL 6 ಅಂತ ಹೇಳಿ, ಅದು ಸಹ 6-8 ಕ್ವಿಂಟಾಲ್ ಕೊಡ್ತದೆ, ಇಳುವರಿಯನ್ನು ಕೊಡ್ತದೆ. ಈ ರೀತಿ ಬಳಸ್ತಿರುವಂತ ತಳಿಗಳು ಅಲ್ಲಿ 3-4 ಕ್ವಿಂಟಾಲ್ ಕೊಡ್ತಾವೆ ಅಷ್ಟೇ. ಹಾಗಾಗಿ ಇದು ಬಹಳ ಅತ್ಯುತ್ತಮವಾದ ತಳಿಗಳು. ಅದ್ರ ಜೊತೆಗೆ KBGS ಅಂತ ಹೇಳಿ ದಂಟು ಸಹ ಬಹಳ ಪ್ರಮುಖವಾದ ಬೆಳೆ ಈಗ. ಆಕ್ಚುಲಿ ಒಳ್ಳೆಯ ಆಹಾರ, ಅತ್ಯುತ್ತಮವಾದ ಪೋಷಕಾಂಶಯುಕ್ತ ಆಹಾರ, ಅದನ್ನು ಸಹ ನಾವು ಬಿಡುಗಡೆಗೊಳಿಸ್ತಾ ಇದೀವಿ. ಅದು 6.5-7.5 ಕ್ವಿಂಟಾಲ್ ವರೆಗೂ ಕೊಡ್ತದೆ ಒಂದ್ ಎಕರೆಗೆ. ಹಾಗೆ ಕಬ್ಬು ನಾನು ಈಗಾಗಲೇ ಹೇಳಿದ ಹಾಗೆ COVC 18061 ಅಂತ ಹೇಳಿ, ಅದು 12-13 ತಿಂಗಳ ಬೆಳೆ, ಅದು ಸುಮಾರು 70 ಟನ್ ಒಂದ್ ಎಕರೆ ಕೊಡ್ತದೆ. ಮತ್ತೆ ಹಲಸು, ಹೊಸ ಹಲಸು ರಿಲೀಸ್ ಮಾಡ್ತಾ ಇದೀವಿ, ಭೈರಚಂದ್ರ ಅಂತ ಹೇಳಿ. ಆಮೇಲೆ ಮೇವಿನ ತೋಕೆ ಗೋಧಿ, ನಾವೇನಾದ್ರೆ ಕೆಲವು ರೈತ ಬಾಂಧವರು ರಾಗಿನ ಹಾಕ್ಬಿಟ್ಟು ಕುಯ್ದಾಗ್ತಾರೆ ಹಸುಗಳಿಗೆ, ಅಥವಾ ಹೊಸ ಹೊಸ ತಳಿ ಹುಲ್ಲಿನ ಮೇವು ಬೆಳೆ ಇದೆ, ಹಾಗೆ ತೋಕೆ ಗೋಧಿಯಲ್ಲಿ ಬರೀ ಈ ಹುಲ್ಲಿಗೋಸ್ಕರನೇ ಒಂದು ಹೊಸ ತಳಿಯನ್ನ ಅಭಿವೃದ್ಧಿಪಡಿಸಿದೀವಿ. ಅದು 6011-1 ಅಂತ ಹೇಳಿ, ಅದು ಸಹ ಈ ಒಂದು ಇದರಲ್ಲಿ ಬಿಡುಗಡೆ ಮಾಡ್ತಾ ಇದೀವಿ. ಆಮೇಲೆ ಇನ್ನೊಂದು ಇದರಲ್ಲಿ ಬಹಳ ನಮ್ಮ ರೈತ ಬಾಂಧವರಿಗೆ ನಾನು ಒಂದು ಏನಂತಂದ್ರೆ ಏನು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಅಂತ ಹೇಳೋದಂತಂದ್ರೆ, ಕಡ್ಡಾಯವಾಗಿ ಮುಖಗವಸು ಹಾಕಬೇಕು. ಮಾಸ್ಕ್ ಕೃಷಿ ಮೇಳಕ್ಕೆ ಹೋದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಹಾಕ್ಬೇಕು. ಯಾಕಂತಂದ್ರೆ ಇನ್ನು ಸಂಪೂರ್ಣವಾಗಿ ನಾವು ಮುಕ್ತಿ ಹೊಂದಿಲ್ಲ ಕರೋನಾದಿಂದಾಗಿ, ಹಾಗಾಗಿ ಮುಂಜಾಗ್ರತೆ ಅನ್ನುವಂಥದ್ದು ಬಹಳ ಮುಖ್ಯ. ಅದು ನಮ್ಮ ಜೀವ ಮತ್ತೆ ಆರೋಗ್ಯದ ದೃಷ್ಟಿಯಿಂದ, ಮತ್ತೆ ನಮ್ಮ ಜೊತೆ ಇರತಕ್ಕಂತಹ ಬೇರೆಯವರ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ನಾವು ಹೆಚ್ಚು ಗಮನವನ್ನ ಹರಿಸಬೇಕಾಗುತ್ತೆ. ಅದು ಮಾಸ್ಕ್ ಹಾಕ್ಲೇಬೇಕು. ಆಮೇಲೆ ಸಾಮಾಜಿಕ ಅಂತರ ಕಾಯ್ಕೋಬೇಕಾಗ್ತದೆ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗ್ತದೆ. ಆಮೇಲೆ ಕಡ್ಡಾಯವಾಗಿ ಸ್ಯಾನಿಟೈಸರ್ ಬಿಡಬೇಕು, ಒಂದು ಇಟ್ಕೊಂಡು ಹೋಗ್ಬೇಕು. ಅವಶ್ಯಕತೆ ಬಿದ್ದ ಕೈಗೆ ಸ್ವಲ್ಪ ಸ್ಯಾನಿಟೈಸರ್ ಹಾಕೊಂಡು ವಾಶ್ ಮಾಡ್ಬೇಕು. ಆಮೇಲೆ ಪ್ರತಿಯೊಬ್ಬರಿಗೂ ಸಹ ತಾಪಮಾನ ಪರೀಕ್ಷೆ ನಾವು ಮಾಡ್ತೀವಿ, ಅಲ್ಲಿ ಒಳಗಡೆ ಬಿಡುವಾಗ ಮಾಡ್ಬಿಡ್ತೀವಿ. ಆಮೇಲೆ ತೀವ್ರ ಏನು ಆರೋಗ್ಯ ತೊಂದರೆ ಇರೋರು ಅವ್ರು ಬರಬಾರ್ದು. ಅವರು ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಆಮೇಲೆ ಅಲ್ಲಿ ಏನು ನಮ್ಮ ಆವರಣದಲ್ಲಿ ಸಾಮಾನ್ಯವಾಗಿ ಏನು ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಸಹಾಯ ಮಾಡಬೇಕಾಗ್ತದೆ. ಜೊತೆಗೆ ಮಕ್ಕಳು ಅಥವಾ ವಯಸ್ಸಾದವರು ಬರದಿರೋದು ಬಹಳ ಒಳ್ಳೆಯದು. ಮಕ್ಕಳು ಬರಬಾರದು, ಮತ್ತೆ 60 ವರ್ಷದ ನಂತರ ವಯಸ್ಸಾದವರು ಬರದೇ ಇರೋದು ಬಹಳ ಒಳ್ಳೆಯದು. ಈಗಂತ ಇಂತಹ ಪರಿಸ್ಥಿತಿಯಲ್ಲಿ ದಯಮಾಡಿ ಅದನ್ನ ಮಾಡಬೇಕಾಗ್ತದೆ. ಜೊತೆಗೆ ಈ ಸರಿ ಆನ್ಲೈನ್ ಮತ್ತೆ ಆಫ್ಲೈನ್ ಎರಡು ಇರ್ತದೆ, ಅದು ವಿಶೇಷತೆ. ಆಕ್ಚುಲಿ ಆನ್ಲೈನ್ ಮತ್ತೆ ಆಫ್ಲೈನ್ ಎರಡು ಇರ್ತದೆ, ಅಲ್ಲಿ ಹೋಗಿ ಅವರು ಅದನ್ನ ನೋಡಬಹುದು. ಯಾರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ವಾ, ಅವ್ರು ಆನ್ಲೈನ್ ನಲ್ಲೇ ವೀಕ್ಷಣೆಯನ್ನು ಕೂಡ ಖಂಡಿತ ಮಾಡಬಹುದು. ಆನ್ಲೈನ್ ನಲ್ಲಿ ವೀಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡುವಂತದ್ದು? ಅದೇ ನಮ್ದು ವೆಬ್ಸೈಟ್ ಇದೆ, ನಮ್ಮ ಕೃಷಿ ಮೇಳ ವೆಬ್ಸೈಟ್ ಇದೆ. ಆ ಕೃಷಿ ಮೇಳ ವೆಬ್ಸೈಟ್ ಅಲ್ಲಿ USBangalore.com ಅಂತ ಇದೆ, ಅದನ್ನ ನೋಡಬಹುದು. ಈಗ ಅದ್ರ ಜೊತೆಗೆ ಫೇಸ್ಬುಕ್ ಅಲ್ಲಿ ತಾವು ನೋಡಬಹುದು, ಯೂಟ್ಯೂಬ್ ಅಲ್ಲಿ ಅವರು ವಾಚ್ ಮಾಡಬಹುದು. ಹಾಗಾಗಿ ಅದು ಆ ಒಂದು ಸೇವೆಯನ್ನ ಅವ್ರು ಖಂಡಿತವಾಗಿ ಉಪಯೋಗಿಸಬಹುದು. ಈಗ ನಾನು ಹೇಳಿದಾಗೆ ಆನ್ಲೈನ್ ಅಲ್ಲಿ ಕೃಷಿ ಮೇಳದ ವೆಬ್ಸೈಟ್ ಸಪರೇಟ್ ಆಗಿದೆ, ಕೃಷಿ ಮೇಳ 2020 UASB.com ಅದನ್ನ ನೋಡಿದ್ರೆ ನೇರ ಕೃಷಿ ಮೇಳದ ವೆಬ್ಸೈಟ್ ಅಲ್ಲಿ ವೀಕ್ಷಣೆ ಮಾಡಬಹುದು. ಆಮೇಲೆ ಇನ್ನೊಂದು ನಮ್ಮ ಕೃಷಿ ವಿಷಯದ ಬೆಂಗಳೂರು ಒಂದು ವೆಬ್ಸೈಟ್ ಇದೆ, UASBengaluru.edu.in ಅಂತ ಹೇಳಿ, ಅದರಲ್ಲೂ ನೋಡಬಹುದು. ಮತ್ತೆ ಯೂಟ್ಯೂಬ್ ಅಲ್ಲಿ ಮತ್ತೆ ಟ್ವಿಟರ್ ಸಹ ಅವ್ರು ನೋಡಬಹುದು. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೆಂಗಳೂರು FIU ಅನ್ನೋದ್ರಲ್ಲಿ ಸಹ ಅವ್ರು ವೀಕ್ಷಣೆ ಮಾಡಬಹುದು. ಇನ್ನು ಫೇಸ್ಬುಕ್ ಅಲ್ಲಿ UASBengaluru.SIS ಅದರಲ್ಲೂ ಸಹ ಅವ್ರು ನೋಡಬಹುದು. ಇನ್ಸ್ಟಾಗ್ರಾಮ್ ಅಲ್ಲೂ ಸಹ ಅವ್ರು ನೋಡಬಹುದು, UASBengaluru.1964. ಜೊತೆಗೆ ಜೂಮ್ ಸಭೆ ಇರ್ತದೆ, ಈಗ ರೈತ ಬಾಂಧವರು ಅಲ್ಲಿ ಬರ್ಲಿಕ್ಕಾಗಲ್ಲ, ಇಲ್ಲಿಂದನೇ ಅವ್ರ ವಿಜ್ಞಾನಿಗಳ ಜೊತೆ ಬೇಕಾದ್ರೆ ಸಂವಾದವನ್ನ ಅವ್ರು ಮಾತಾಡಬಹುದು ಜೂಮ್ ಅಲ್ಲಿ. ಅದು ಸಾಮಾನ್ಯವಾಗಿ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆ 1 ಗಂಟೆ. ಹೌದು, ಇವರು ವೀಕ್ಷಣೆ ಮಾಡಿದ ನಂತರ ಏನಾರ ಅವ್ರ ಅನುಮಾನ ಇದ್ದಲ್ಲಿ 2 ಗಂಟೆಯಿಂದ 3 ಗಂಟೆ ಆ ಸಮಯದಲ್ಲಿ ಈ ಜೂಮ್ ಅಲ್ಲಿ ಬೇಕಾದ್ರೆ ಅವ್ರ ವಿಜ್ಞಾನಿಗಳ ಜೊತೆ ಚರ್ಚೆಯನ್ನು ಮಾಡಬಹುದು. ಇಷ್ಟೆಲ್ಲ ಅವಕಾಶಗಳಿದೆ. ಹಾಗಾಗಿ ರೈತ ಬಾಂಧವರು ಈ ಸಾರಿಯ ಕೃಷಿ ಮೇಳದ ಏನು ಯೋಜನೆ ಇದೆ ಅದನ್ನ ಉಪಯೋಗಿಸ್ಕೋಬೇಕು ಅನ್ನೋದು ನನ್ನ ಮನವಿ ಸರ್. ಒಳ್ಳೆದು ರಾಜೇಗೌಡ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ 2021ನೇ ಸಾಲಿನ ಕೃಷಿ ಮೇಳವನ್ನ ಹಮ್ಮಿಕೊಂಡಿದ್ಯೋ, ಕೃಷಿ ಮೇಳ ಯಾವಾಗ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಏನೆಲ್ಲ ವಿಶೇಷಗಳಿದ್ದಾವೆ, ಅದ್ರ ಜೊತೆಗೆ ಈ ಕೊರೋನಾ ಇರತಕ್ಕಂತಹ ಸಂದರ್ಭದಲ್ಲಿ ಹೇಗೆ ಕೃಷಿ ಮೇಳವನ್ನ ನಾವು ಭೇಟಿ ಮಾಡಬೇಕು, ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಅಂದ್ರೆ ಮನೆಯಲ್ಲೇ ಕುಳಿತು ಹೇಗೆ ಅದನ್ನ ನಾವು ವೀಕ್ಷಣೆಯನ್ನ ಮಾಡಬಹುದು, ನೋಡಬಹುದು ಅನ್ನುವಂತ ವಿಚಾರಗಳನ್ನ ಬಹಳ ವಿವರವಾಗಿ ತಾವು ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನಮಂತ್ರಿ ಅವರು ಹೇಳಿದ್ದಾರೆ ಅಂತೀನಿ. ಗ್ರಾಮೀಣ ಜೀವನ ಪಶು ಧನ ಕಾ ಬಿಮಾರ ಹೋನಾ ಬಡಾ ಝಟಕಾ ಹೋಗಿ ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್ ಪೂರಾ ಭಾರತ ಇಸ್ ಬಿಮಾರಿ ಪಶು ಮುಕ್ತ ಕರೆ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಕಾರ್ಡ್ ನಂಬರ್ ಅಥವಾ CVV ಕೇಳಿದ್ರೆ ಯಾರಾದ್ರೂ ನಂಬೋಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, OTP, ಪಿನ್, ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರ್ನರ ಕಥೆ. #ಹ್ಯಾಶ್ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ಧೂಮಪಾನದ ವ್ಯಸನ ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನೂ ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು, ಹಾಗೂ ಇದರಿಂದ COVID-19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1-800-11-2356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ರೈತ ಬಾಂಧವರೇ, ಇದರೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ಜಾನುವಾರುಗಳನ್ನು ಬಾಧಿಸುತ್ತಿರುವ ಕಾಲುಬಾಯಿ ಜ್ವರದ ನಿರ್ವಹಣೆ ಈ ಕುರಿತು ಹಾಸನದ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಮುಖ್ಯ ವೈದ್ಯಾಧಿಕಾರಿ ಡಾ ಎಸ್ ಸುಂದರೇಶನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು.